ರೈತ ಬಾಂಧವರಿಗೆ ಎತ್ತುಗಳ ಸಾಕಾಣಿಕೆ ಕುರಿತ ವಿಶೇಷ ಬಾನುಲಿ ಸರಣಿ ರೈತನ ಸಂಪತ್ತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಸರಣಿ ಕಾರ್ಯಕ್ರಮದಲ್ಲಿ ಎತ್ತುಗಳ ಸಾಕಾಣಿಕೆಗೆ ಮೂಲಭೂತ ಸೌಕರ್ಯಗಳು ಈ ಕುರಿತಂತೆ ಪಶುವೈದ್ಯರಾದ ಡಾಕ್ಟರ್ ಎಲ್ ಜನಾರ್ಧನ್ ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡುತ್ತಿದ್ದೇವೆ. ಬನ್ನಿ ಆಲಿಸೋಣ. ಡಾಕ್ಟರ್ ಜನಾರ್ದನ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಎತ್ತುಗಳನ್ನ ಸಾಕೋದಕ್ಕಿಂತ ಮುಂಚಿತವಾಗಿ ಏನೇನು ಮೂಲಭೂತ ಸೌಕರ್ಯಗಳನ್ನ ಎತ್ತುಗಳನ್ನ ಸಾಕಣೆ ಮಾಡುವಂತಹ ರೈತ ಮಾಡಿಕೊಂಡಿರಬೇಕಾಗತ್ತೆ, ಈ ಮೂಲಭೂತ ಸೌಕರ್ಯಗಳು ಅಂದ್ರೆ ಏನು, ಮತ್ತೆ ಇದನ್ನ ಯಾವ ತರಹ ಮಾಡಿಕೊಂಡು ಎತ್ತುಗಳನ್ನ ಖರೀದಿ ಮಾಡ್ಕೊಂಡ್ಬರಬಹುದು ಅಥವಾ ಎತ್ತುಗಳ ಸಾಕಾಣಿಕೆಯನ್ನ ತುಂಬಾ ಸಮರ್ಪಕವಾಗಿ ಮಾಡಬಹುದು, ಈ ಎಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು. ರೈತರೇ, ನೀವು ಹಿಂದಿನಲ್ಲೂ ಎತ್ತುಗಳನ್ನ ಸಾಕೊಂಡ್ ಬಂದಿದ್ದೀರಾ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಈ ಎತ್ತುಗಳನ್ನ ಮನೆ ಮುಂದೆ ಕಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಈ ಎತ್ತುಗಳು ಅವ್ರ ಮನೆ ಹಿರಿಮಗ ಇದ್ದಾಗ, ಇವರ ಮನೆ ಸದಸ್ಯರು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಅಥವಾ ಒಳಗ್ ಬರ್ಬೇಕಾದ್ರೆ ಅದ್ರ ಕಡೆ ಹೆಚ್ಚು ಗಮನ ಕೊಡೋಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಎತ್ತುಗಳನ್ನ ಮನೆ ಮುಂದೆ ಕಟ್ಟಿರ್ತಾರೆ. ಕೆಲವು ರೈತರು ಅವ್ರ ತಾತ ಮುತ್ತಾತನ ಕಾಲದಿಂದಲೂ ಆ ಎತ್ತುಗಳನ್ನ ಸಾಕೊಂಡ್ ಬಂದಿದ್ದಾರೆ. ಅವ್ರಿಗೆ ಏನೇ ಕಷ್ಟ ಬಂದ್ರು ಎತ್ತುಗಳನ್ನ ಸಾಕೊಂಡ್ ಬಿಡಲ್ಲ ಅವ್ರು. ಕೆಲವು ರೈತರು ನೋಡಿದೀನಿ, ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಅವ್ರು ತಲೆ ಕೆಡ್ಸ್ಕೊಳಲ್ಲ, ಆದ್ರೆ ಎತ್ತುಗಳು ಚೂರು ತೊಂದರೆ ಆದ್ರೆ ತಕ್ಷಣ ಅದ್ರ ಕಡೆ ಗಮನ ಹರಿಸ್ತಾರೆ. ಈ ಕೆಲವರಿಗೆ ಎತ್ತುಗಳನ್ನ ಸಾಕೋದು ಒಂದು ಪ್ರತಿಷ್ಠೆ ಪ್ರಶ್ನೆ ಆಗಿದೆ, ಅಂದ್ರೆ ಅದಕ್ಕೆ ಹೆಮ್ಮೆ, ಅವ್ರ ಎತ್ತು ಸಾಕೋದಂದ್ರೆ ಅವ್ರಿಗೆ ಆ ಊರಲ್ಲಿ ಒಂಥರ ಹೆಮ್ಮೆ ಇರ್ತದೆ. ಮತ್ತೆ ಇನ್ ಕೆಲವರು ಶೋಕಿಗೋಸ್ಕರ ಎತ್ತುಗಳನ್ನ ಸಾಕ್ತಾರೆ. ಶೋಕಿಗಂದ್ರೆ ಅವ್ರೇನ್ ಕೆಲ್ಸಕ್ಕೆ ಗೇಯ್ಬೇಕು ಅಥವಾ ಕೆಲ್ಸಕ್ಕೆ ಕಟ್ಟಬೇಕು ಅಥವಾ ಗಾಡಿ ಕಟ್ಟಬೇಕಂತ ಏನಿಲ್ಲ, ಸುಮ್ನೆ ಊರಲ್ಲಿ ಒಂದ್ ರೌಂಡ್ ಹೊಡ್ಕೊಂಡ್ಬಂದ್ರೆ ಅವ್ರಿಗೇನೋ ಒಂಥರ ಸಮಾಧಾನ. ಈ ಸಮಾಧಾನಕ್ಕೋಸ್ಕರನೇ ಕೆಲವರು ಎತ್ತುಗಳನ್ನ ಸಾಕೋದಿದೆ. ಮತ್ತೆ ಈ ಎತ್ತುಗಳ ಸಾಕಾಣಿಕೆಗೆ ಮೂಲಭೂತವಾಗಿ ಏನ್ ಬೇಕಾಗುತ್ತದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಕೊಟ್ಟಿಗೆ ಬೇಕಾಗ್ತದೆ, ಕೊಟ್ಟಿಗೆ ಬಹಳ ಮುಖ್ಯ. ಮತ್ತೆ ಅದಾದ್ಮೇಲೆ ನಿಮ್ಗೆ ನೀರ್ ಬೇಕಾಗತ್ತೆ, ಮೇವು ಬೇಕಾಗತ್ತೆ, ಮತ್ತೆ ಪಶುವೈದ್ಯಕೀಯ ಸೌಲಭ್ಯ ಬೇಕಾಗ್ತದೆ. ಈ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಮಾನಸಿಕ ಸಿದ್ಧತೆ ಬೇಕಾಗ್ತದೆ. ಅಂದ್ರೆ ಎತ್ತುಗಳನ್ನ ಸಾಕೋದಕ್ಕೆ ಆಸಕ್ತಿ ಇರಬೇಕಾಗ್ತದೆ. ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಎತ್ತುಗಳನ್ನ ಸುಮ್ಮನೆ ಯಾರೋ ಒತ್ತಡಕ್ಕೋಸ್ಕರ ಸಾಕದಂತ ಹೇಳಿದ್ರೆ ಅದು ಅಷ್ಟು ಲಾಭದಾಯಕವಾಗಲ್ಲ. ಅಥವಾ ಅದರ ಹಿನ್ನೆಲೆ ಇದ್ರೆ ಇನ್ನೂ ಅನುಕೂಲ, ಅಂದ್ರೆ ಮೊದಲಿಂದ ಅವ್ರು ಸಾಕೊಂಬಂದಿದ್ರೆ ಅದು ಇನ್ನೂ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ನೋಡಿ, ಕುಟುಂಬದ ಸದಸ್ಯರೆಲ್ಲ ಈ ವೃತ್ತಿಯಲ್ಲಿ ಪಾಲ್ಗೊಂಡ್ರೆ ಈ ಎತ್ತುಗಳ ಸಾಕಾಣಿಕೆ ತುಂಬಾ ಲಾಭದಾಯಕವಾಗಿರ್ತದೆ. ಮತ್ತೆ ಹಿಂದೆ ಏನ್ ಮಾಡ್ತಾ ಇದ್ರು ಎಲ್ಲ ನಿಮ್ಗೆ ಗೊತ್ತಿರಬಹುದು. ಈ ಅಪ್ಪ ಮಗ ಇಬ್ರು ಕಾಡ್ಗೆ ಹೋಗೋರು. ಕಾಡ್ಗೆ ಹೋಗ್ಬಿಟ್ಟು ಅಪ್ಪ ಒಂದ್ ಹೊರೆ ಹುಲ್ಲನ್ನ, ಮತ್ತೆ ಮಗ ಒಂದ್ ಹೊರೆ ಈ ಮೊಗ್ಗಲ್ ಸೊಪ್ಪು, ಎರಡನ್ನ ಎತ್ಕೊಂಡ್ಬರೋರು. ಎತ್ಕೊಂಡ್ಬಂದು ಹುಲ್ಲನ್ನ ದನಕ್ಕೆ ಹಾಕ್ತಾ ಇರೋರು, ಅದು ಎತ್ತಿಗೆ, ಮತ್ತೆ ಈ ಮೊಗ್ಗಲು ಸೊಪ್ಪನ್ನ ಕೊಟ್ಟಿಗೆಯಲ್ಲಿ ನೆಲಕ್ಕೆ ಹಾಕ್ತಾ ಇದ್ರು. ಅವಾಗ ಏನಾಗ್ತದೆ, ಈ ಎತ್ತು ಆ ಮೊಗ್ಗಲು ಸೊಪ್ಪನ್ನು ತುಳಿದು ಅದ್ರ ಜೊತೆಗೆ ಅದೇನ್ ಮಾಡ್ತದೆ, ಈ ತೊಪ್ಪೆ ಮತ್ತೆ ಗಂಜಲನ ಈ ಮೊಗ್ಗಲು ಸೊಪ್ಪ ಮೇಲೆ ಹಾಕೋದ್ರಿಂದ ಏನಾಗ್ತದೆ, ಒಳ್ಳೆ ಗೊಬ್ಬರ ಆಗ್ತದೆ. ದನ ತುಳಿದಿರೋದ್ರಿಂದ ಒಳ್ಳೆ ಗೊಬ್ಬರ, ಆದ್ರಿಂದ ಅದು ಹೊಲಕ್ಕೆ ಹಾಕೋದ್ರಿಂದ ಒಳ್ಳೆ ಗೊಬ್ಬರನೂ ಸಿಗುತ್ತೆ, ಜೊತೆಗೆ ಎತ್ತುಗಳಿಗೆ ಒಳ್ಳೆ ಮೆತ್ತನೆ ಹಾಸು ಸಿಗ್ತದೆ. ಆಗ ಏನಾಗ್ತದೆ, ಈ ತಂದೆ ಜೊತೆಗೆ ಮಗನು ಈ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಮಗನ್ಗೆ ಈ ಕಸಬಲ್ಲಿ ಆಸಕ್ತಿ ತಂತಾನೆ ಬೆಳೀತಾ ಬರ್ತದೆ. ಇದು ಹಿಂದೆ ಆಗ್ತಾ ಇದ್ದದ್ದು. ಈಗ ಏನಾಗ್ತದೆ, ಮಗಳ ಸೊಪ್ಪು ಸಿಗೋದು ಕಷ್ಟ, ಜೊತೆಗೆ ಮಗನು ಅಪ್ಪನ ಜೊತೆ ಕೆಲಸ ಮಾಡುವಂತದ್ದು ಕಷ್ಟ ಇದೆ. ಈಗ ವ್ಯತ್ಯಾಸ ಸ್ವಲ್ಪ ವ್ಯತ್ಯಾಸ. ಆದ್ರಿಂದ ಹೇಳಿದ್ದು, ಎತ್ತುಗಳನ್ನ ಸಾಕ್ಬೇಕಾದ್ರೆ ಸ್ವಲ್ಪ ಆಸಕ್ತಿ ಬೆಳ್ಕೊಂಡ್ಬಂದ್ರೆ ಒಳ್ಳೆದು, ಸುಲಭ ಆಗ್ತದೆ. ನೋಡಿ, ಹಿಂದೆ ಜನಸಂಖ್ಯೆನೇ ಕಮ್ಮಿ ಇತ್ತು, ಮತ್ತೆ ಎಲ್ಲ ಅವಿಭಕ್ತ ಕುಟುಂಬಗಳು ಅಂದ್ರೆ ಎಲ್ಲ ಒಟ್ಟೊಟ್ಟಿಗೆ ಇರ್ತಾ ಇದ್ರು, ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲ ಅಂತ ಹೇಳಿ ಒಟ್ಟಿಗೆ ಇರ್ತಾ ಇದ್ರು. ಅವಾಗ ಏನಾಗ್ತದೆ, ಮನೆ ಸುತ್ತಲು ತುಂಬಾ ಜಾಗನೂ ಇರ್ತಾ ಇತ್ತು. ಆದ್ರೆ ಈಗ ಪರಿಸ್ಥಿತಿ ಎಲ್ಲ ಬದಲಾವಣೆ ಆಗಿದೆ. ಎಲ್ಲ ವಿಭಕ್ತ ಕುಟುಂಬಗಳು ಅಂದ್ರೆ ಒಳದ್ ಬಿಟ್ಟು ಎಲ್ಲ ಸಣ್ಣ ಸಣ್ಣ ಮನೆಗಳಿದೆ, ಚೂರ್ ಚೂರ್ ಜಾಗ ಇರುತ್ತೆ. ಆದ್ರಿಂದ ಕೊಟ್ಟಿಗೆ ಕಟ್ಟಬೇಕಾದ್ರೆ ತುಂಬಾ ಯೋಚನೆ ಮಾಡಬೇಕಾಗ್ತದೆ. ಹಿಂದೆ ಏನಾಗ್ತಾ ಇತ್ತು, ಈ ಎತ್ತುಗಳಿಗೂ ಕಾಯಿಲೆಗಳು ತುಂಬಾ ಕಮ್ಮಿ ಇರ್ತಾ ಇತ್ತು. ಆದ್ರೆ ನಾವು ಯಾವಾಗ ಈ ಇಲಾಖೆ ಹೆಸರುಗಳನ್ನ ಬೇರೆ ದೇಶಗಳನ್ನ ತಂದ್ವೋ, ಆ ದನಗಳ ಜೊತೆಗೆ ಬೇರೆ ದೇಶದ ಕಾಯಿಲೆಗಳು ನಮ್ಮ ದೇಶಗಳಿಗೆ ಬಂದಿದೆ. ಆದ್ರಿಂದ ಏನಾಗ್ತದೆ, ನಿಮ್ಗೆಲ್ಲ ಗೊತ್ತಿರಬಹುದು, ಈ ನಾಡೆತ್ತುಗಳಿಗೆ ಕಾಯಿಲೆ ತಡೆಯ ಶಕ್ತಿ ಅಂದ್ರೆ ಈ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಆದ್ರೆ ನೂರಕ್ಕೆ ನೂರು ಭಾಗ ಏನ್ ತಡೆಯಲ್ಲ, ಅಂದ್ರೆ ಸ್ವಲ್ಪ ಕಾಯಿಲೆ ಬರುವಂತ ಚಾನ್ಸಸ್ ಇರ್ತದೆ. ಆದ್ರಿಂದ ನೀವೇನ್ ಮಾಡ್ಬೇಕು, ಈ ಜಾಗದ ದೃಷ್ಟಿಯಿಂದ ಮತ್ತೆ ಈ ಕಾಯಿಲೆ ದೃಷ್ಟಿಯಿಂದ, ಇವೆರಡು ದೃಷ್ಟಿಯಿಂದ ನೀವು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಎತ್ತುಗಳ ಸಾಕಾಣಿಕೆ ಸ್ವಲ್ಪ ವೈಜ್ಞಾನಿಕವಾಗಿ ಮಾಡಿದ್ರೆ ಒಳ್ಳೇದು. ಈ ವೈಜ್ಞಾನಿಕ ಅಂದ್ರೆ ಇನ್ನೇನು ವಿಶೇಷ ಅಲ್ಲ, ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡೋದು ಅಂತ ಅಷ್ಟೇ. ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಅವಾಗ ಈ ಕಾಯಿಲೆಗಳನ್ನ ತಡ್ಕೊಳಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ. ಮತ್ತೆ ಈ ಕೊಟ್ಟಿಗೆ ಹೇಗಿರ್ಬೇಕು, ಮತ್ತೆ ಕೊಟ್ಟಿಗೆ ಯಾಕೆ ಬೇಕನ್ನೋದನ್ನ ಸ್ವಲ್ಪ ನೋಡೋಣ. ಈ ಕೊಟ್ಟಿಗೆ ಕಟ್ಟ ಜಾಗ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ಈ ತಗ್ಗು ಪ್ರದೇಶದಲ್ಲಿದ್ದಾಗ ನೀರು ಆ ಕಡೆ ಹರ್ಕೊಂಬಂದು ಕೊಟ್ಟಿಗೆ ಸುತ್ತಲೂ ನೀರಿದ್ದಾಗ ವಸ್ತಿ ಇತ್ತು ಅಂತ ಹೇಳಿದಾಗ ನಿಮ್ಗೆ ವಾತಾವರಣ ತೊಂದರೆ ಆಗಿ ಸೊಳ್ಳೆಗಳಾಗ್ಬೋದು ಅಥವಾ ಬೇರೆ ಕಾಟಗಳು ಜಾಸ್ತಿ ಆಗ್ತದೆ, ಮತ್ತೆ ನಿಮ್ ಕಟ್ಟಡಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಹಾಗಂತ ಎತ್ತರ ಜಾಗ ಹುಡ್ಕೊಂಡು ನೀವೇನ್ ಮನೆಯಿಂದ ದೂರ ಕಟ್ಟಬೇಕಂತ ಏನಿಲ್ಲ, ನಿಮ್ ಅನುಕೂಲ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಎತ್ತರ ಜಾಗದಲ್ಲಿ ಕಟ್ಕೊಂಡ್ರೆ ಅನುಕೂಲ ಆಗ್ತದೆ. ಮತ್ತೆ ಈ ಸುತ್ತಲಿನ ವಾತಾವರಣ ಸ್ವಚ್ಛವಾಗಿರ್ಬೇಕು, ಈ ಹಳ್ಳಿಗಳಾಗ್ಲಿ ತಿಪ್ಪೆಗಳಾಗ್ಲಿ ಇರಬಾರ್ದು, ಸುತ್ತಲೂ ಮರಗಡಿಗಳಿದ್ರೆ ಇನ್ನೂ ಒಳ್ಳೇದು. ಇನ್ನ ಈ ದಿಕ್ಕಿಗೆ ಬಂದ್ರೆ ನೋಡಿ, ಕೊಟ್ಟಿಗೆ ಉದ್ದ ಇರಲ್ಲ, ಅದು ಉತ್ತರ ದಕ್ಷಿಣ ಮುಖವಾಗಿದ್ರೆ ಒಳ್ಳೇದು. ಇಲ್ಲಿ ನೋಡಿ, ಹಿಂದಿನವರು ಕೆಲವೊಂದು ಪದ್ಧತಿಗಳನ್ನ ಮಾಡ್ಕೊಂಡ್ಬಂದಿದ್ದಾರೆ, ಅದು ತುಂಬಾ ವೈಜ್ಞಾನಿಕವಾಗಿ ಇರ್ತದೆ. ಅದು ಇಲ್ಲಿ ಎಷ್ಟು ಅನುಕೂಲ ಆಗ್ತದೆ ಅಂತ ಹೇಳಿದ್ರೆ, ಈ ಕೊಟ್ಟಿಗೆ ಉದ್ದ ಉತ್ತರ ದಕ್ಷಿಣಕ್ಕಿದ್ರೆ ಒಂದು ನೀವು ಎತ್ತುಗಳ ಮುಖನ ಪೂರ್ವ ಕಟ್ಟಬೇಕಾಗತ್ತೆ ಅಥವಾ ಪಶ್ಚಿಮಕ್ಕೆ ಕಟ್ಟಬೇಕಾಗ್ತದೆ. ಹಾಗಾಗ್ಬಿಟ್ಟು ನೀವು ಗಾಳಿ ಮತ್ತು ಬೆಳಕಿನ ವ್ಯವಸ್ಥೆನ ಪೂರ್ವ ಮತ್ತು ಪಶ್ಚಿಮಕ್ಕೆ ಎರಡಕ್ಕೂ ಮಾಡಬೇಕಾಗ್ತದೆ. ಇದು ಯಾಕೆ ನಾವು ಪೂರ್ವ ಪಶ್ಚಿಮದ ಬಗ್ಗೆ ನಾನು ಒತ್ತಿ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಪೂರ್ವ ಮತ್ತು ಪಶ್ಚಿಮಕ್ಕೆ ಗಾಳಿ ಬೆಳಕಿನ ವ್ಯವಸ್ಥೆ ಇದ್ದಾಗ ಸೂರ್ಯ ಹುಟ್ಟಬೇಕಾದ್ರೆ ಮತ್ತೆ ಸೂರ್ಯ ಮುಳುಗಬೇಕಾದ್ರೆ ಆ ಸೂರ್ಯನ ಬೆಳಕು ಆ ಕೊಟ್ಟಿಗೆ ಒಳಗೆ ಬೀಳ್ತದೆ. ಆ ಬೀಳೋದ್ರಿಂದ ಏನಾಗ್ತದೆ, ಆ ಬೆಳಕು ಕ್ರಿಮಿನಾಶಕವಾಗಿ ಕೆಲಸ ಮಾಡ್ತದೆ, ಜೊತೆಗೆ ಆ ನೆಲದ ತೇವನ್ನು ಬೇನ ಆರ್ಲಿಕ್ಕೆ ಈ ಬೆಳಕು ಸಹಾಯ ಮಾಡ್ತದೆ. ಮತ್ತೆ ಈ ರಾಸುಗಳ ಪರೀಕ್ಷೆಗೆ ಅಂದ್ರೆ ಅಕಸ್ಮಾತ್ ಏನನ್ನ ತೊಂದರೆ ಇದ್ದಾಗ ಆ ಪರೀಕ್ಷೆ ಮಾಡೋಕ್ಕೂ ಈ ಬೆಳಕು ನಿಮ್ಗೆ ಬಹಳ ಅತ್ಯವಶ್ಯಕವಾಗಿರ್ತದೆ. ಈ ತೇವಾಂಶ ಜಾಸ್ತಿ ಇದ್ರೆ ಕೊಟ್ಟಿಗೆಯಲ್ಲಿ ಏನಾಗ್ತದೆ ಅಂದ್ರೆ, ಈ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗ್ಬಿಟ್ಟು ಕಾಯಿಲೆ ಬರೋಂತ ಚಾನ್ಸಸ್ ಜಾಸ್ತಿ. ಆದ್ರಿಂದ ಯಾವಾಗಲೂ ತೇವ ಕಮ್ಮಿ ಇರೋಂತೆ ಕೊಟ್ಟಿಗೆನ ನಾವು ನೋಡ್ಕೊಬೇಕಾಗ್ತದೆ. ಈ ಹಳ್ಳಿಗಳ ಕಡೆ ಎಷ್ಟೋ ಜನ ನೋಡಿದೀನಿ, ಈ ಟ್ರೀಟ್ಮೆಂಟ್ಗೆ ಆಸ್ಪತ್ರೆಗೆ ಬರ್ತಾರೆ, ಸರ್ ಹುಷಾರಿಲ್ಲ ದನಗಳು ಬನ್ನಿ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಾರೆ. ನಾವು ಅವ್ರ ಮನೆ ಹತ್ರ ಹೋದಾಗ ಗುಡ್ಸಲಲ್ಲಿ ಇರ್ತಾರೆ, ಗುಡ್ಸಲಲ್ಲಿ ಏನಾದ್ರೆ ಒಂದು ಮೂಲೆಯಲ್ಲಿ ಒಂದು ಕತ್ತಲಲ್ಲಿ ಕಟ್ಟಿರ್ತಾರೆ ದನನ್ನ. ನಾವು ಹೋಗಿ ಟ್ರೀಟ್ಮೆಂಟ್ ಮಾಡಕ್ ಹೋದಾಗ ಆ ದನದ ಎಲ್ಲಿ ಏನ್ ತೊಂದರೆ ಆಗಿದೆ, ಎಲ್ಲಿ ಗಾಯ ಆಗಿದೆ ಅದ್ ಹುಡುಕ್ಬೇಕಾದ್ರೆ ಸಾಕಾಗ್ತದೆ. ಕೆಲವು ಸತಿ ನೋಡಿ ಎಷ್ಟ್ ತೊಂದರೆ ಆಗಿರುತ್ತಂದ್ರೆ, ಬೆಳಕ್ ಸಾಕಾಗ್ದಿರ ಅವ್ನ ಮೇಲ್ ಹತ್ತಿ ಆ ಹೆಂಚಿನ ತೆಗೆಸಿ ಬೆಳಕ್ ಮಾಡ್ಬಿಟ್ಟು ಆ ಚಿಕಿತ್ಸೆ ಕಾಯಿಲೆ ಏನು ಅನ್ನ ನೋಡುವಂತ ಪರಿಸ್ಥಿತಿನ ಬಂದಿರುತ್ತೆ. ಈ ತರ ಪರಿಸ್ಥಿತಿ ಹಳ್ಳಿಯಲ್ಲಿ ಇರ್ಬೇಕಾದ್ರೆ ನೀವು ಅದಕ್ಕೆ ಕೊಟ್ಟಿಗೆ ಕಟ್ಟಬೇಕಾದ್ರೆ ಆ ಬೆಳಕಿನ ವ್ಯವಸ್ಥೆ ಬಗ್ಗೆ ನೀವು ಮೊದಲೇ ಯೋಚನೆ ಮಾಡ್ಕೊಳೋದು ಬಹಳ ಒಳ್ಳೇದು. ಇದಲ್ಲದೆ ಈ ಕೊಟ್ಟಿಗೆ ಕಟ್ಟಬೇಕಾದ್ರೆ ಈ ಗಾಳಿ ದಿಕ್ಕಿನ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೊಳೋದು ಒಳ್ಳೇದಾಗ್ತದೆ. ಇದ್ರ ಜೊತೆಗೆ ನೋಡಿ, ಈ ಒಂದು ಎತ್ತು ಕಟ್ಟಬೇಕಾದ್ರೆ ಎಷ್ಟು ಜಾಗ ಬೇಕಾಗ್ತದೆ ಅಂತ ನೀವು ಯೋಚನೆ ಮಾಡಬಹುದು. ಸಾಧಾರಣವಾಗಿ ನೋಡಿ, ಕನಿಷ್ಠ ಅಂತ ಹೇಳಿದ್ರೆ ಒಂದು 40-50 ಚದರ ಅಡಿ ಬೇಕಾಗ್ತದೆ ಒಂದು ಎತ್ತನ ಕಟ್ಟೋದಕ್ಕೆ. ಇನ್ನ ಕೊಟ್ಟಿಗೆ ನಿರ್ಮಾಣದ ಬಗ್ಗೆ ಬೇಕಂದ್ರೆ ಹೇಳಿದ್ರೆ, ಈ ಹೇಗಿರ್ಬೇಕು ಕೊಟ್ಟಿಗೆ ನಿರ್ಮಾಣ, ಕೊಟ್ಟಿಗೆ ಹೇಗೆ ಕಟ್ಕೊಬೇಕು ನೀವು ಅಂತ ಹೇಳಿದ್ರೆ, ಈ ದೈಹಿಕ ಶ್ರಮ ಸ್ವಲ್ಪ ಕಡಿಮೆ ಆಗಂತೆ, ಮತ್ತೆ ಈ ನಿರ್ವಹಣಾ ಕೆಲಸನೂ ಸ್ವಲ್ಪ ಕಡಿಮೆ ಇರುವಂತೆ ನೀವು ಕಟ್ಕೊಂಡ್ರೆ ಒಳ್ಳೇದು. ಈ ಕೊಟ್ಟಿಗೆ ನೀವು ಯೂಶಲಿ ಏನ್ ಮಾಡಿರ್ತೀರಾ, ಕೆಲವರು ಕೊಟ್ಟಿಗೆ ಮಣ್ಣನ್ನೆಲ್ಲ ಹಾಕೊಂಡಿರ್ಬೋದು, ಅಥವಾ ಕೆಲವರು ಕಳಚೆ ಪುಡಿ ಹಾಕೊಂಡಿರ್ಬೋದು, ಅಥವಾ ಕೆಲವರು ತರಿಗಾರನ್ನು ಹಾಕೊಂಡಿರ್ತಾರೆ. ನೀವು ಏನೇ ಹಾಕೊಂಡಿದ್ರು ಕೂಡ ಈ ಗಂಜಲ ಮತ್ತೆ ನೀರು ಸುಲಭವಾಗಿ ಹರ್ಕೊಂಡು ಹೋಗಾಗೆ, ಅಂದ್ರೆ 8 degrees ಈ ವಾಟ ಅಂತಾರಲ್ಲ, 8 degrees ಅಷ್ಟು ಇಳಿಜಾರು ಇಟ್ಕೊಂತ ಹೇಳಿದ್ರೆ, ಅಂದ್ರೆ ತಲೆಯಿಂದ ಬಾಲದ ಕಡೆಗೆ ಆ ವಾಟ ಇತ್ತಂದಾಗ ಆ ತೊಪ್ಪ ಇಟ್ಟರೆ ಅಥವಾ ಸಗಣಿ ಇಟ್ಟರೆ ಸುಲಭವಾಗಿ ಹಿಂದಕ್ಕೆ ಹೋಗೋದ್ರಿಂದ ದೈಹಿಕ ಶ್ರಮ ಸ್ವಲ್ಪ ಕಮ್ಮಿ ಇರ್ತದೆ. ವಾಟ ಇಲ್ಲ ಅಂತ ಹೇಳಿದ್ರೆ ಮಧ್ಯದಲ್ಲಿ ನೀರು ಗಂಜಲಲ್ಲಿ ಇರೋದು, ಇದರಿಂದ ಏನಾಗ್ತದೆ ಬೇರೆ ತೊಂದರೆಗಳೆಲ್ಲ ಶುರು ಆಗ್ತದೆ. ಮತ್ತೆ ಈಗ ಮಣ್ಣಿನ ನೆಲದ ಬಗ್ಗೆ ಬಂದ್ರೆ, ಈ ಮಣ್ಣೆಲ್ಲ ಖರ್ಚು ಕಮ್ಮಿ ಇರ್ತದೆ, ಮತ್ತೆ ಮೆಚ್ಚುಗು ಇರ್ತದೆ, ಇದು ದನಗಳಿಗೆ ಆರಾಮವಾಗಿ ಇರ್ತದೆ. ಆದ್ರೆ ಇದ್ರದ್ದು ಒಂದು ತೊಂದರೆ ಅಂತ ಹೇಳಿದ್ರೆ, ಸ್ವಚ್ಛತೆ ಕಾಪಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಈ ಮಣ್ಣೆಲ್ಲ ಇದ್ದಾಗ. ಮತ್ತೆ ಈ ಕಳಚಪ್ಪಡಿ ಮತ್ತೆ ತರಿಗಾರ ಬಂದ್ರೆ ಇದು ಖರ್ಚು ಜಾಸ್ತಿ ಇರ್ತದೆ, ಇದನ್ನ ಹಾಕ್ಬೇಕಂತ ಹೇಳಿದ್ರೆ ಸ್ವಲ್ಪ ರೈತರ ಖರ್ಚು ಜಾಸ್ತಿ ಬರುತ್ತೆ. ಆದ್ರೆ ಸ್ವಚ್ಛತೆ ಅಂದ್ರೆ ಸ್ವಚ್ಛ ಮಾಡುವಂಥದ್ದು ಸ್ವಲ್ಪ ಸುಲಭನೇ ಆಗ್ತದೆ. ಇದು ಈ ತರಿಗಾರ ಬಂದಾಗ ಇಲ್ಲೊಂದು ವಿಷಯ ಹೇಳ್ಬೇಕಂತ ನಂಗೆ ಅನಿಸ್ತದೆ. ಏನ್ ಹೇಳಿದ್ರೆ ನೋಡಿ, ಎತ್ತುಗಳಿಗೆ ಈ ತೊಡೆ ಹುಣ್ಣು ಮತ್ತೆ ಈ ಕೀಲು ಊತುಗಳು ಇವೆಲ್ಲ ಹೆಚ್ಚಾಗಿ ಬಾರಿಸುವಂತ ತೊಂದರೆಗಳು ಕಾಮನ್, ಇದೆಲ್ಲ ಎಲ್ಲ ರೈತರಿಗೂ ಇರೋಂತ ತೊಂದರೆನೆ ಎತ್ತ ಸಾಕ್ದವ್ರಿಗೆಲ್ಲ. ಈ ಎತ್ತುಗಳಿಗೆ ಈ ತೊಡೆಗಳು ಬಂದಾಗ ಏನ್ ಮಾಡ್ತಾರೆ, ರೈತರು ಹೆಚ್ಚು ಚಿಕಿತ್ಸೆ ಕಡೆನೆ ಗಮನ ಕೊಡ್ತಾರೆ ಹೊರತು ಅದು ಮೂಲ ಕಾರಣ ಏನು, ಈ ತೊಡೆ ಹುಣ್ಣಾಗೋದಕ್ಕೆ ಮೂಲ ಕಾರಣ ಏನು ಅನ್ನೋದ್ರ ಕಡೆ ಅವ್ರು ಯೋಚನೆ ಮಾಡಲ್ಲ. ಏನ್ ಮಾಡ್ತಾರೆ, ತೊಡೆ ಹುಣ್ಣಾಗದಾಗ ಆಸ್ಪತ್ರೆ ತಗೊಂಡೋಗ್ತಾರೆ, ಅದಕ್ಕೆ ಒಂದು ಇಂಜೆಕ್ಷನ್ಗಳೆಲ್ಲ ಮಾಡ್ತಾರೆ, ಚಿಕಿತ್ಸೆ ಎಲ್ಲ ಕೊಡ್ತಾರೆ, ಅದಕ್ಕೆ ಆಯಿಂಟ್ಮೆಂಟ್ ಅಥವಾ ಮುಲಾಮ್ ಏನ್ ಡಾಕ್ಟರ್ ಬರ್ಕೊಡ್ತಾರೆ ಅಥವಾ ಕೊಟ್ಟಿದ್ರೆ ಹಚ್ಕೊಂತ ಇರ್ತಾರೆ. ಬರೀ ಅದ್ರ ಕಡೆ ಗಮನ ಕೊಡ್ತಾರೆ ಹೊರತು ಕೊಟ್ಟಿಗೆಯಲ್ಲಿ ಮೆತ್ತನೆ ಹಾಸ್ ಬಗ್ಗೆ ಯೋಚನೆ ಮಾಡಲ್ಲ. ಅದೇನಾಗುತ್ತೆ, ನೀವು ಏನೇ ಚಿಕಿತ್ಸೆ ಕೊಡ್ತಿರೋ ಕೊಟ್ಟಿಗೆಯಲ್ಲಿ ನೀವು ಮೆತ್ತನೆ ಹಾಸು ಅಂದ್ರೆ ಲೆಡ್ ಹಾಕ್ಲಿಲ್ಲ ಅಂತ ಹೇಳಿದಾಗ ಆ ಗಾಯ ವಾಸಿ ಆಗೋದು ಬಹಳ ಬಹಳನೇ ಕಷ್ಟ ಆಗ್ತದೆ. ಹೇಗಂತ ಹೇಳಿದ್ರೆ, ಈ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಏನ ಗಾಯ ಆಗ್ತದೆ, ಗಾಯ ಆದಾಗ ನೀವು ಆಯಿಂಟ್ಮೆಂಟ್ ಏನ ಹಚ್ಚಿಬಿಟ್ಟು ಗಾಯ ವಾಸಿ ಆಗ್ತಾ ಇರ್ತದೆ, ಮಕ್ಕಳು ತಿರ್ಗಿ ಕೆರ್ಕೊಂಡ್ರೆ ಏನಾಗ್ತದೆ, ಗಾಯ ಪುನಃ ಆಗ್ತದೆ. ಇದೇ ತರನೇ ನೀವು ಚಿಕಿತ್ಸೆ ಕೊಟ್ಟು ಗಾಯ ವಾಸಿ ಆಗ್ತಿರ್ತದೆ ತೊಡೆ ಹುಣ್ಣು, ನೀವು ತಿರ್ಗಾ ಹೊರಟು ನೆಲದಲ್ಲಿ ಅಥವಾ ಗಾರೆಯಲ್ಲಿ ಕಟ್ಟಿದಾಗ ತಿರ್ಗಾ ಗಾಯ ಆಗ ಚಾನ್ಸಸ್ ಇರ್ತದೆ. ಆದ್ರಿಂದ ನಾ ಹೇಳ್ತಾ ಇರೋದು, ತೊಡೆ ಹುಣ್ಣಿದ್ದಾಗ ರೈತರು ಬಹಳ ಮುಖ್ಯವಾಗಿ ಕೊಟ್ಟಿಗೆ ಕಡೆ ಗಮನ ಕೊಡಬೇಕಾಗ್ತದೆ, ಬರೀ ಚಿಕಿತ್ಸೆ ಮಾತ್ರ ಅಲ್ಲ. ಜೊತೆಗೆ ಈ ಕೊಟ್ಟಿಗೆ ಆಧಾರವಾಗಿ ಅಂದ್ರೆ ಕೊಟ್ಟಿಗೆ ಸೈಡಲ್ಲಿ ಗೋಡೆ ಕಟ್ಟೋದಕ್ಕೆ ಆಧಾರವಾಗಿ ನೀವು ಒಂದು ಕಲ್ ಕಂಬ ಹಾಕೊಂಬಹುದು, ಅಥವಾ ಈ ಗೊಬ್ಬಳಿ ಮರ, ಸರ್ವೆ ಮರ, ಅಥವಾ ನೀಲಗಿರಿ ಮರನ, ಅಥವಾ ಅಂಟೆ ಮರ ಅಂತ ಬರುತ್ತೆ, ಯಾವ್ದನ್ನ ಬೇಕಾದ್ರೂ ಉಪಯೋಗಿಸ್ಕೊಂಡು ನೀವು ಕಂಬನ ಹಾಕೊಂಬಹುದು. ಇಲ್ಲಿ ನೀವು ಯಾವ್ದನ್ನ ಉಪಯೋಗಿಸ್ರು ಕೂಡ ಬಹಳ ಮುಖ್ಯವಾಗಿ ಬೇಕಾಗಿದ್ದು ದೃಢತೆ. ದೃಢತೆ ಅಂದ್ರೆ ಗಟ್ಟಿಯಾಗಿರ್ಬೇಕು. ಆ ಗಟ್ಟಿಗೋಸ್ಕರ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ಯಾವ್ದು ನಿಮ್ಗೆ ಸ್ಥಳೀಯವಾಗಿ ಸಿಗ್ತದ ಅದ್ ನೀವು ಉಪಯೋಗಿಸ್ಕೊಂಬಹುದು. ಜೊತೆಗೆ ಕೊಟ್ಟಿಗೆ ಯಾಕೆ ಬೇಕು ಅಂತ ಬರ್ತದೆ ನೆಕ್ಸ್ಟ್ ಕ್ವಶನ್, ಯಾಕೆ ಬೇಕಾಗ್ತದೆ ಕೊಟ್ಟಿಗೆ ಅಂತ. ಕೊಟ್ಟಿಗೆ ಯಾಕಂತ ಹೇಳಿದ್ರೆ ನೋಡಿ, ಅತಿಯಾದ ಮಳೆ ಅಥವಾ ಗಾಳಿ, ಈ ಬಿಸಿಲು, ಅಥವಾ ಈ ಥಂಡಿಯಿಂದ ರಕ್ಷಣೆಗೋಸ್ಕರ ನಾವು ಕೊಟ್ಟಿಗೆನ ಕಟ್ಕೊಬೇಕಾಗ್ತದೆ. ಈ ಕೊಟ್ಟಿಗೆ ಮೇಲ್ಛಾವಣಿಗೆ ಆ ರೈತರ ಅನುಕೂಲ ತಕ್ಕನಾಗ ಒಬ್ಬೊಬ್ರು ಹಾಕೊಬಹುದು. ಕೆಲವರು ಏನ್ ಮಾಡ್ತಾರೆ, ಈ ಮಟ್ಟಳೆ ಜೊತೆಗೆ ನಲ್ಲು ಹಾಕೊಂತಾರೆ, ಅಥವಾ ಈ ಮಟ್ಟಳೆ ಸೋಗೆ ಜೊತೆಗೆ ಒಡಕೆ ಹಾಕೋಬಹುದು, ಅಥವಾ ಕೆಲವರು ಜಿಂಕ್ಸಿಟ್ನ ಹಾಕೊಂತಾರೆ, ಮತ್ತೆ ಕೆಲವರು ಹೆಂಚಿನೂ ಹಾಕೊಂತಾರೆ. ಇಲ್ಲ ಕೆಲವರು ಇನ್ನೂ ದುಡ್ಡು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅಂದ್ರೆ ಸ್ವಲ್ಪ ಸಿರಿವಂತರಾಗಿದ್ರೆ ಪಾರ್ಸಿ ಕೂಡ ಹಾಕೊಬಹುದು. ಆದ್ರೆ ರೈತರು ತಮ್ಮ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ಬೇರೆ ಬೇರೆ ಸೌಕರ್ಯಗಳನ್ನ ಅವರು ಹೊಂದಿಸ್ಕೊಬಹುದು. ಆದಷ್ಟು ಸ್ಥಳೀಯವಾಗಿ ಸಿಗುವ ವಸ್ತುಗಳನ್ನು ಬಳಸ್ಕೊಂಡು ಕೊಟ್ಟಿಗೆ ಕಟ್ಟಿದ್ರೆ ಖರ್ಚು ಕಮ್ಮಿ ಬೀಳುತ್ತೆ, ಅವ್ರ ಅನುಕೂಲನೂ ಜಾಸ್ತಿ ಇರುತ್ತೆ. ಈಗಂತೂ ಎತ್ತುಗಳಿಗೆ ಒಳ್ಳೆ ಬೆಲೆ ಇದೆ. ಈಗ 10,000 20,000 ಹಿಡಿದು 80,000 100,000 ರೂಪಾಯಿ ತನಕ ಹಳ್ಳಿಗಳಲ್ಲಿ ಮತ್ತೆ ಜಾತ್ರೆಗಳಲ್ಲಿ ಮಾರಾಟ ಆಗಿದ್ದು ನಾವು ನೋಡಿದೀವಿ. ಹೀಗಿರುವಾಗ ಅವುಗಳ ಸುರಕ್ಷತೆ ಬಗ್ಗೆ ರೈತರು ಕೊಟ್ಟಿಗೆ ಕಟ್ಟಬೇಕಾದ್ರೆ ಆ ಸುರಕ್ಷತೆ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಕಳ್ತನ ಆಗ್ಬೋದು, ಎತ್ತುಗಳು ಯಾರನ್ನ ಹೊಡ್ಕೊಂಡು ಹೊರಟೋಗ್ಬಿಡ್ಬೋದು, ಅಥವಾ ಇತರೆ ಪ್ರಾಣಿಗಳಿಂದ ರಕ್ಷಣೆ ಬೇಕಾಗ್ತದೆ. ಇತರೆ ಪ್ರಾಣಿಗಳಂದ್ರೆ ಇವಾಗ ನೋಡಿ, ಊರೊಳಗೆ ಈ ದೇವ್ರಿಗೆ ಬಿಟ್ಟಿರ್ತಾರೆ ಕೆಲವು ದನಗಳನ್ನ ಮತ್ತೆ ಈ ಹೋರಿಗಳನ್ನ ಎತ್ತುಗಳನ್ನೆಲ್ಲ ದೇವ್ರಿಗೆ ಬಿಟ್ಟಿರ್ತಾರೆ. ಅವೆಲ್ಲಂದ್ರೆ ಅಡ್ಡಾಡ್ಕೊಂಡ್ ಬಂದ್ಬಿಟ್ಟು ಒಂದ್ ಹತ್ತಿ ಇವರ ಮನೆಯೊಳಗೆ ಬಂದ್ಬಿಟ್ಟು ಈ ದನಗಳಿಗೆಲ್ಲ ಹಾಕ್ಬಿಟ್ಟು ಗಾಯ ಮಾಡ್ಬೋದು, ಅಥವಾ ಕೆಲವ್ರ ಮನೆ ಊರಿನ ಅಂಚಲ್ಲಿರ್ತದೆ, ಆ ಅಂಚಲ್ಲಿ ಇರ್ಬೇಕಾದ್ರೆ ಏನಾಗ್ತದೆ, ಬೇರೆ ಕಾಡು ಪ್ರಾಣಿಗಳು ಇವ್ರ ಮನೆಯೊಳಗೆ ಎಂಟರ್ ಆಗಿ ಈ ರಾಸುಗಳಿಗೆ ತೊಂದರೆ ಮಾಡುವಂತ ಸ್ಥಿತಿಗಳಿರ್ತದೆ. ಆದ್ರಿಂದ ನೀವು ಇವೆಲ್ಲದಕ್ಕೂ ರಕ್ಷಣೆ ಒದಗಿಸುವಂತ ನೀವು ಕೊಟ್ಟಿಗೆ ಕಟ್ಕೊಂಡ್ರೆ ಬಹಳ ಅನುಕೂಲ ಆಗಿರ್ತದೆ. ಮತ್ತೆ ಮುಂದೆ ನೀವು ಬಂದ್ರೆ ಬಾಗ್ಲು, ಈ ಬಾಗ್ಲು ತುಂಬಾ ಇಕ್ಕಟ್ಟಾಗಿರ್ಬಾರ್ದು. ಎಷ್ಟೋ ಕಡೆ ನೋಡಿದೀನಿ ತುಂಬಾ ಇಕ್ಕಟ್ಟಾಗಿರ್ತದೆ. ಎತ್ತುಗಳು ಸುಲಭವಾಗಿ ಒಳಗೆ ಹೋಗಿ ಹೊರಗೆ ಬರುವಂತೆ ನೀವು ಬಾಗಿಲನ್ನ ಅನುಕೂಲ ಮಾಡಬೇಕಾಗ್ತದೆ. ಈ ಕೆಲವು ಸಣ್ಣ ಗೂಡ್ನಂತ ಇದ್ರೆ ಏನಾಗ್ತದೆ, ಎತ್ತುಗಳ ಕೊಂಬುಗಳಿಗೆ ಅಥವಾ ದೇಹಕ್ಕೆ ಆ ಬಾಗಿಲು ತಾಗ್ಬಿಟ್ಟು ಗಾಯದ ಚಾನ್ಸಸ್ ಜಾಸ್ತಿ. ಇದಕ್ಕೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ನಮ್ಮ ಆಸ್ಪತ್ರೆಗೆ ಒಬ್ಬ ಎತ್ತು ನೋಡ್ಕೊಂಡ್ ಬಂದಿದ್ದ. ಆ ಎತ್ತು ಏನಾಗ್ತದ್ರೆ ಹಿಂದ್ಗಡೆ ಆ ಬಾಲ್ ಸೈಡ್ ಅಲ್ಲಿ ಆ ಮೂಳೆ ಬರ್ತದೆ, ಆ ಮೂಳೆ ತೊಡೆ ಮೇಲ್ಭಾಗದಲ್ಲಿ ಗಾಯ ಆಗಿತ್ತು. ನಾ ಕೇಳಿದೆ ಯಾಕಪ್ಪ ಇದು ಗಾಯ ಆಗಿದೆ ಅಂತ. ಅವನ ಸಾರ್ ಸ್ವಲ್ಪ ಮನೆ ಇಕ್ಕಟ್ಟಾಗಿದೆ, ಆ ದನ ನಾ ಒಳಗೆ ಕಟ್ಟಿರ್ತೀನಲ್ಲ, ಕಟ್ಟಿದ್ದು ಹೊರಗೆ ತೆಗಿಬೇಕಾದ್ರೆ ಏನಾಗ್ತದೆ, ಆ ದನ ಬಾಗಿಲ್ ಕಡೆಗೆ ಹೀಗೆ ಹಿಂದಕ್ಕೆ ತಿರುಗ್ಬೇಕು. ಆ ತಿರುಗಬೇಕಾದ್ರೆ ಏನಾಗ್ತದೆ, ಆ ತೊಡೆ ಆ ಗೋಡೆಗೆ ತಾಗಿ ತಾಗಿ ತಾಗಿ ಏನಾಗಿದೆ, ಗಾಯ ಆಗಿದೆ. ಈ ತರ ನೀವು ಅಂದ್ರೆ ನೀವು ತುಂಬಾ ಬೆಲೆ ಬಾಳ ಅಂತ ಎತ್ತುಗಳನ್ನ ಇಟ್ಕೊಂಡ್ಬಿಟ್ಟು ಈ ತರ ಸಣ್ಣ ಗಾಯಗಳಾದ್ರೆ ಬರೀ ಆ ಗಾಯಗಳು ಒಂದ್ ಮಚ್ಚೆ ಇದ್ರು ಕೂಡ ಅದ್ರ ಬೆಲೆ ಕಮ್ಮಿ ಆಗ್ಬಿಡ್ತದೆ, ಬಹಳ ಬೆಲೆ ಬಾಳ ಅಂತ ನಣಗಳಿದ್ರೆ. ಆದ್ರಿಂದ ನೀವು ಸ್ವಲ್ಪ ಸ್ಥಳಾವಕಾಶ ಹೆಚ್ಚಾಗಿರುವಂತ ಕೊಟ್ಟಿಗೆಲ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಜೊತೆಗೆ ಬಾಗಿಲು ಸ್ವಲ್ಪ ಆ ವಿಶಾಲವಾಗಿರಂತಾರೆ ಒಳ್ಳೇದು. ಮತ್ತೆ ಇನ್ನೊಂದು ಬಾಗಿಲು ಬಗ್ಗೆ ಹೇಳ್ಬೇಕಂದ್ರೆ, ಈ ಪ್ರಕೃತಿ ವಿಕೋಪಗಳಾದಾಗ ಇದು ಬಹಳ ಮುಖ್ಯವಾಗ್ತದೆ. ಯಾಕಂತ ಹೇಳಿದ್ರೆ ಅಕಸ್ಮಾತ್ ಗುಡಿಸ್ಲಿಗೆ ಅಥವಾ ಮನೆಗೆ ಏನನ್ನ ಕೊಟ್ಟಿಗೆಗೆ ಬೆಂಕಿ ಬಿದ್ದಾಗ್ಲ, ಅಥವಾ ಈ ಜೋರಾಗಿ ಗಾಳಿ ಮಳೆ ಬಿದ್ದ್ಬಿಟ್ಟು ಈ ಕೊಟ್ಟಿಗೆ ಆ ಗೋಡೆನ ಅಥವಾ ಛಾವಣಿನ ಏನನ್ನ ಕುಸ್ತ್ ಬಿದ್ದಾಗ ಎತ್ತುಗಳು ತಕ್ಷಣ ಹೊರಗೆ ಬರುವಂತ ಅವಕಾಶ ಇರಬೇಕು. ಅಕಸ್ಮಾತ್ ತಡ ಆಯ್ತು ಅಂತ ಹೇಳಿದಾಗ ಎತ್ತುಗಳಿಗೆ ಹೆಚ್ಚು ಹಾನಿಯಾಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಈ ತರ ಇದ್ದಾಗ ಇದಕ್ಕೆ ಏನಾಗ್ತದೆ, ಈ ಒಂದು ಘಟನೆ ನೆನಪು ಬರುತ್ತೆ. ಯಾಕೆ ಈ ವಿಷಯ ಬಂದಾಗ ಏನಂತ ಹೇಳಿದ್ರೆ, ಈ ಕೆಲವು ದಿನದ ಕೆಳಗೆ ಈ ನರಸೀಪುರ ತಾಲೂಕು ಹಿಟ್ಟುವಳ್ಳಿ ಅನ್ನೋ ಗ್ರಾಮದಲ್ಲಿ ಒಬ್ಬ ರೈತನ ಗುಡಿಸ್ಲಿತ್ತು. ಆ ಗುಡಿಸ್ಲಿಕ್ಕೆ ರಾತ್ರಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದ್ಬಿಡ್ತು. ಬೆಂಕಿ ಬಿದ್ದಾಗ ಆ ಮನೆ ಒಳಗೆ ದನಗಳಿತ್ತು ಮತ್ತೆ ಆಡುಗಳಿತ್ತು, ಜೊತೆಗೆ ಇವರು ಒಳಗೆ ಮಲ್ಕೊಂಡಿದ್ರು. ಆ ಬೆಂಕಿ ಎಷ್ಟು ಜೋರಾಗಿ ಹರಡ್ಕೊಂತ ಇತ್ತು ಅಂತ ಹೇಳಿದ್ರೆ, ಆ ರೈತ ಆ ಬಾಗಿಲು ತುಂಬಾ ಇಕ್ಕಟ್ಟಾಗಿತ್ತು. ಸಣ್ಣ ಗುಡಿಸ್ಲದು ಇಕ್ಕಟ್ಟಾಗಿದ್ದ ಈ ರೈತನ ಹೊರಗೆ ಬರೋದು ಕಷ್ಟ ಆಗಿತ್ತು. ಆ ತರದಲ್ಲಿ ಅವ್ನ ದನನ್ ಬಿಚ್ಚಕ್ ಹೋದಾಗ ಆ ಟೈಮ್ ಆಗ್ದಾರ ನೀವು ಮಾತ್ರ ಹೊರಗೆ ಬಂದ, ಆ ಒಳಗೆ ಆ ಬೆಂಕಿಗೆ ಏನಾಗಿದೆ, ಆಡುಗಳು ಮತ್ತೆ ಈ ದನಗಳು ಏನಿದೆ ಎಲ್ಲ ಬೆಂದು ಹೋಗ್ಬಿಡ್ತು. ಈ ಘಟನೆ ನೋಡಿದಾಗ ನಮ್ಗೆ ಎರಡು ಮುಖ್ಯ ವಿಷಯನ ಜ್ಞಾಪಕ ಮಾಡ್ಕೊಂಡು, ಅಂದ್ರೆ ಮುಖ್ಯ ವಿಷಯನ ಗಮನದಲ್ಲಿ ಇಟ್ಕೊಬೇಕಾಗ್ತದೆ. ಮೊದಲನೇದೇನಂದ್ರೆ, ಎತ್ತುಗಳನ್ನ ಕಟ್ಟೋ ವಿಚಾರ ಬಗ್ಗೆ ಬರೋದು. ಎತ್ತುಗಳನ್ನ ಕಟ್ಟೋದು ಒಂದು ನೀವು ಕಲ್ಗೂಟ ಹಾಕೊಂಡಿರ್ಬೋದು, ಅಥವಾ ಈ ಕಟ್ಟಿಗೆ ಗೂಟ ಹಾಕೊಂಡಿರ್ಬೋದು, ಅಥವಾ ಈ ಕಬ್ಬಿಣದ ಬಳನ್ನು ನೀವು ಉಪಯೋಗಿಸ್ಕೊಂಡಿರ್ಬೋದು. ಯಾವ್ದನ್ನು ಉಪಯೋಗಿಸಿದ್ರು ಸುಲಭವಾಗಿ ಬಿಡಿಸೋ ಅಂತ ಇರ್ಬೇಕು ಅವನ್ನ. ಸುಲಭ ಅಂತ ಹೇಳಿದ್ರೆ ಆ ತುದಿ ಒಂದ್ ಹಗ್ಗನ ಇಟ್ಕೊಂಡು ಹೇಳಕ್ ತಕ್ಷಣ ಅದು ಬಿಚ್ಕೊಂಬಿಡ್ಬೇಕು. ಆತರ ಈ ಸುಲಭವಾಗಿದ್ದಾಗ ಏನಾಗ್ತದೆ, ನೀವು ಆ ದನ ಸುಲಭವಾಗಿ ಹೊರ ಟೈಮು ಜಾಸ್ತಿ ಬೇಕಾಗಲ್ಲ. ಈ ತರ ನಿಮ್ಗೆ ಏನಾಗುತ್ತೆ, ಪ್ರಕೃತಿ ವಿಕೋಪಗಳಾದಾಗ ಏನಾಗ್ತದೆ, ಸುಲಭವಾಗಿ ಹೊರಗೆ ಬರ್ಬೋದು. ಆತರ ಟೈಮಲ್ಲಿ ಅನಾಹುತಗಳು ಸ್ವಲ್ಪ ಕಮ್ಮಿ ಆಗ್ಬೋದು. ಮತ್ತೆ ಎರಡನೇದು, ಬಾಗಿಲುಗಳು ವಿಶಾಲ ಆಗಿರೋದು. ವಿಶಾಲ ಆಗಿದ್ದಾಗ ಏನಾಗ್ತದೆ, ಎಲ್ಲರೂ ಸುಲಭವಾಗಿ ಹೊರಗೆ ಬರುವಂತ ಅವಕಾಶಗಳು ಹೆಚ್ಚಾಗಿರ್ತದೆ. ಇದಾದ್ಮೇಲೆ ನೋಡಿ, ಈ ಕೊಟ್ಟಿಗೆ ಮೂಲೆಗಳು ಆದಷ್ಟು ನೀವು ರೌಂಡ್ ಆಗಿದ್ರೆ ಒಳ್ಳೇದು. ರೌಂಡ್ ಅಂತ ಹೇಳಿದ್ರೆ ಧೂಳು ಗೀಳಿರಲ್ಲ, ಇಕ್ಕಟ್ಟಿರಲ್ಲ, ಆ ತರದನ್ನ ಮಾಡ್ಕೊಂಡಿದ್ರೆ ಒಳ್ಳೇದು. ಈ ಚೂಪಾದ ವಸ್ತುಗಳು ಅಂದ್ರೆ ಈ ಗೂಟ ಇರ್ಬೋದು, ಅಥವಾ ಮೊಳೆಗಳೆಲ್ಲ ಗೋಡೆ ಗೊಡ್ತಿದ್ರೆ ಮೊಳೆಗಳಿರ್ಬೋದು, ಅಥವಾ ಚಪ್ಪಡಿ ಕಲ್ಲುಗಳಿರ್ಬೋದು, ಆದಷ್ಟು ದೇಹಕ್ಕೆ ಹಾನಿ ಮಾಡದಿರೋ ರೀತಿಯಲ್ಲಿ ಇರಬೇಕು. ಯಾಕಂತ ಹೇಳಿದ್ರೆ ಈ ಚುಚ್ಚಿದ ಗಾಯ ಆಗಿರ್ಬೋದು, ಅಥವಾ ನೆಲ ಏನು ಜಾಸ್ತಿ ತರಿ ಇದ್ದಾಗ ದನ ಕೆಡಕೊಂಡಾಗ ಹೇಳ್ಬೇಕಾದ್ರೆ ಅದಕ್ಕೊಂಥರ ಸ್ಟ್ರೆಸ್ ಅಂದ್ರೆ ತುಂಬಾ ಮಾನಸಿಕ ಒತ್ತಡ ಇರ್ಬೋದು, ಆ ತರ ಇರೋದ್ರಿಂದ ಆ ದನಗಳಿಗೆ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀಳುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಕೊಟ್ಟಿಗೆಗೆ ವರ್ಷಕ್ಕೊಮ್ಮೆ ಸುಣ್ಣ ಬಳಸಬೇಕಾಗ್ತದೆ. ಇದರಿಂದ ಏನಾಗ್ತದೆ, ಈ ಗೋಡೆಯಲ್ಲಿರೋ ಬಿರುಕುಗಳು ಮತ್ತೆ ಸಂದುಗಳು ಮುಚ್ಕೊಂಡ್ಬಿಟ್ಟು ಧೂಳು ಕೂಡಲ್ಲ. ಅದಲ್ಲದೆ ಈ ಹೇನು ಸೀರು ಉಣ್ಣೆಗಳು ಈ ಸಂದುಗಳಲ್ಲಿ ಈ ಮರಿ ಹಾಕುವಂತ ಅವಕಾಶಗಳು ಕಮ್ಮಿ ಇರ್ತದೆ ಈ ಸುಣ್ಣ ಬಳಸೋದ್ರಿಂದ. ಅದ್ರ ಜೊತೆಗೆ ನೋಡಿ, ಸುಣ್ಣ ಬಳಸೋದ್ರಿಂದ ಮನೆಗೂ ಒಳ್ಳೆ ಬೆಳಕು ಇರ್ತದೆ, ಒಳಗಡೆ ಬೆಳಕು ಚೆನ್ನಾಗಿರ್ತದೆ, ಮತ್ತೆ ಇದು ಕ್ರಿಮಿನಾಶಕವಾಗಿಯೂ ಕೆಲಸ ಮಾಡ್ತದೆ ಈ ಸುಣ್ಣ. ಮತ್ತೆ ಈ ನಿಮ್ಗೆ ಮಾಮೂಲಿ ನಿಮ್ಗೆಲ್ಲ ಗೊತ್ತಿರಬಹುದು, ಈ ಹಳ್ಳಿಗಳಲ್ಲಿ ವರ್ಷಕ್ಕೊಮ್ಮೆ ಈ ಹಬ್ಬಕ್ಕೆ ಸುಣ್ಣ ಬಳಸ್ತಾ ಇರ್ತಾರೆ. ಅದು ವೈಜ್ಞಾನಿಕವಾಗಿ ನೋಡಿ ಎಷ್ಟು ಪ್ರಯೋಜನ ಆಗ್ತದೆ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ರೈತರೆ, ನಿಮ್ ಮನೆಯಲ್ಲಿ ನೀವು ಬಟ್ಟೆ ಇಡಕ್ ಒಂದ್ ಜಾಗ, ಈ ಪುಸ್ತಕಗಳು ಇಡಕ್ ಒಂದ್ ಜಾಗ ಅಂದ್ರೆ ಶೆಲ್ಫ್ಗಳ ತರ ಮಾಡ್ಕೊಂಡಿರ್ತೀರ, ಈ ಪಾತ್ರೆಗಳು ಇಡಕ್ ಒಂದ್ ಜಾಗ, ಹೀಗೆ ಓರ್ಣವಾಗೆಲ್ಲ ಜೋಡಿಸ್ಕೊಂಡಿರ್ತೀರ. ಇದೇ ತರನೇ ಇದು ಮಾಡೋದ್ರಿಂದ ಏನಾಗ್ತದೆ, ನಿಮ್ಗೆ ಜಾಗನು ಉಳಿತಾಯ ಆಗುತ್ತೆ, ಮತ್ ಮನೇನೂ ಸ್ವಲ್ಪ ಸುಂದರವಾಗಿ ಕಾಣ್ತದೆ. ಇದೇ ರೀತಿ ನೀವು ಕೊಟ್ಟಿಗೆ ಕಟ್ಟ ಬಗ್ಗೆನೂ ಯಾಕೆ ಯೋಚನೆ ಮಾಡಬಾರ್ದು ಅಲ್ವಾ? ನಿಮ್ಗೆ ಕೃಷಿ ಪರಿಕರಗಳಿರುತ್ತೆ, ನಿಮ್ಮ ಹತ್ರ ಕೃಷಿ ಉಪಕರಣಗಳು ಯಾವುದು, ಒಂದು ನೇಗಿಲಿರ್ಬೋದು, ಕುಂಟೆ ಇರ್ಬೋದು, ಮಟ್ಲಿಗೆ ಇರ್ಬೋದು, ನೊಗ, ಚಾವಟಿ ಕೋಲು, ಇವೆಲ್ಲ ಇಡೋದಕ್ಕೆ ಒಂದು ಸೂಕ್ತವಾದ ಜಾಗ ಯೋಚನೆ ಮಾಡ್ಬಿಟ್ಟು ಕೊಟ್ಟಿಗೆ ಕಟ್ಕೊಂಡ್ರೆ ಒಳ್ಳೇದಾಗ್ತದೆ. ಯಾಕಂತ ಹೇಳಿದ್ರೆ ಈ ಕೊಟ್ಟಿಗೆಯಲ್ಲಿ ಸಾಧಾರಣವಾಗಿ ಎಲ್ಲರೂ ಏನ್ ಮಾಡ್ತಾರೆ, ಕೊಟ್ಟಿಗೆ ಯಾವ್ದೋ ಒಂದು ಮೂಲೆಯಲ್ಲಿ ಇಟ್ಬಿಟ್ರೆ ಅದೇನಾಗ್ತದೆ, ಅದಕ್ಕೆ ಸಗಣಿ, ಗಂಜಲ, ನೀರು ಇವೆಲ್ಲ ಹಾರತಾ ಇರುತ್ತೆ. ಹಾರೋದ್ರಿಂದ ಏನಾಗುತ್ತೆ, ನಿಮ್ಮ ಪರಿಕರಗಳೆಲ್ಲ ಹಾಳಾಗೋ ಚಾನ್ಸಸ್ ಜಾಸ್ತಿ, ಈ ಗಂಜಲ ನೀರೆಲ್ಲ ಬೀಳ್ತಾ ಇದೆ. ಜೊತೆಗೆ ಏನಾಗುತ್ತೆ, ಈ ಪರಿಕರಗಳ ಚೂಪಾದ ಭಾಗ ಏನಿರ್ತದೆ, ಈ ನೇಗ್ಲು ಆತರದ್ದೆಲ್ಲ ಚೂಪಾದ ಭಾಗ, ಈ ಎತ್ತುಗಳು ಕೊಟ್ಟಿಗೆಯಿಂದ ಆಚೆ ಈಚೆ ಓಡಾಡಬೇಕಾದ್ರೆ ಅದರ ಕಾಲುಗಳ ದೇಹಕ್ಕೆ ಏನನ್ನು ತಾಕ್ತಂದ್ರೆ ಗಾಯಗಳಾಗ್ಬಿಟ್ಟು ತೊಂದರೆ ಆಗಂತ ಚಾನ್ಸಸ್ ಜಾಸ್ತಿ. ಅದನ್ನ ನೀವೇ ಯೋಚನೆ ಮಾಡ್ಕೊಂಡು, ಯಾಕಂದ್ರೆ ಎಲ್ಲದನ್ನು ಇಂಥ ಇಂಥ ಜಾಗಕ್ಕೆ, ಯಾಕಂದ್ರೆ ನಿಮ್ಮ ಸ್ಥಳದ ಅನುಕೂಲ ನೋಡ್ಕೊಂಡ್ಬಿಟ್ಟು ನೀವು ಆ ಜಾಗಗಳನ್ನ ಅನುಕೂಲ ಮಾಡ್ಕೊಂಡ್ರೆ ಒಳ್ಳೇದಾಗ್ತದೆ. ಜೊತೆಗೆ ಈ ಕೊಟ್ಟಿಗೆಯಲ್ಲಿ ಕರುಗಳಿಗೆ ಒಂದು ಪ್ರತ್ಯೇಕ ಜಾಗ ಇಟ್ಕೊಂಡ್ರೆ ಒಳ್ಳೇದು. ಯಾಕಂತ ಹೇಳಿ ಒಂದು ಸಣ್ಣ ತಡೆಗೋಡ ತರ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಅದ್ರಲ್ಲಿ ಇಟ್ಬಿಟ್ರೆ ಇಲ್ಲಾಂದ್ರೆ ಏನ್ ತೊಂದರೆ ಆಗ್ತದೆ ಅಂದ್ರೆ, ಈ ಕರುಗಳು ಬೇರೆ ದನಗಳು ಕಾಲು ಕೆಳಗೆ ಹೋದಾಗ ಗಾಯ ಮಾಡ್ಕೊಳಂತದ್ದು, ಅಥವಾ ತುಳಿದು ಏನೋ ತೊಂದರೆಗಳಾಗಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಇನ್ನು ನೀರಿನ ಬಗ್ಗೆ ಬಂದ್ರೆ, ಈ ಎತ್ತುಗಳ ಆರೋಗ್ಯ ದೃಷ್ಟಿಯಿಂದ ನೀರು ಬಹಳ ಮುಖ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಈ ನೀರು ಕುಡಿಸೋ ಈ ಕಲ್ಬಾಣಿ ಇರ್ಬೋದು, ಅಥವಾ ತೊಟ್ಟಿ ಇರ್ಬೋದು, ಅಥವಾ ಈ ಪಾತ್ರೆಗಳಿರ್ಬೋದು, ಇವೆಲ್ಲ ಬಹಳ ಸ್ವಚ್ಛವಾಗಿ ಇಟ್ಟಿರಬೇಕಾಗ್ತದೆ. ಕೆಲವು ಕಡೆ ನೋಡಿದೀನಿ, ಈ ಪಾತ್ರೆಗಳನ್ನ ತೊಳೆದು ಎಷ್ಟೋ ದಿನ ಆಗಿರುತ್ತೆ, ಈ ಕಲ್ಗಚ್ಚು, ಈ ಹಳೆ ತಿಂಡಿ, ತರಕಾರಿ ಎಲ್ಲ ಅದರಲ್ಲೇ ಹಾಕಿರ್ತಾರೆ, ವಾಸನೆ ಬರ್ತಾ ಇರುತ್ತೆ, ನೊಣ ಎಲ್ಲ ಅದ್ರ ಮೇಲೆ ಆಗ್ತಾ ಇರುತ್ತೆ. ಆ ಕೆಲವು ಸತಿ ಈ ತೊಟ್ಟಿ ಒಳಗೆ ನೀರ್ ಪಾಚಿ ಕೂಡ ಕಟ್ಟಿರುತ್ತೆ. ಹೀಗಿರಬಾರ್ದು, ಈ ತರ ಇದ್ರೆ ದನಗಳ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀಳ್ತದೆ. ನಾವು ಊಟ ಮಾಡೋ ತಟ್ಟೆ ಲೋಟ ದಿನ ತೊಳೆಯಲ್ವಾ, ತೊಳೆದು ಸ್ವಚ್ಛವಾಗಿ ಇಟ್ಟಿರ್ತೀವಿ. ಅದೇ ತರನೇ ಈ ನೀರ್ ಕುಡಿಸುವಂತ ಪಾತ್ರೆಗಳನ್ನ ಸ್ವಲ್ಪ ಕ್ಲೀನಾಗಿ ತೊಳೆದಿಟ್ಟಿದ್ರೆ ಒಳ್ಳೇದು. ಮತ್ತೆ ಎತ್ತುಗಳಿಗೆ ಯಾವ್ದೋ ನೀರ್ ಕುಡಿಸ್ಬೇಕಂತಿಲ್ಲ, ನೀವ್ ಯಾವ ನೀರ್ ಕುಡಿತೀರಾ ಅದೇ ನೀರನ್ನ ಎತ್ತುಗಳಿಗೆ ಕೊಟ್ಟರು ಆಗ್ತದೆ. ಮತ್ತೆ ಈ ತಿಂಡಿ ಮೂಟೆಗಳಿಗೆ ಬಂದ್ರೆ, ಇವನ್ ಏನ್ ಮಾಡ್ಬೇಕು, ಸೂಕ್ತವಾದ ಜಾಗದಲ್ಲಿ ಸ್ವಲ್ಪ ಎತ್ತರ ಸ್ಥಳದಲ್ಲಿ ಹಲಗೆ ಮೇಲೆ ಇಟ್ಟರೆ ಒಳ್ಳೇದು. ನೀರ್ ಗೀರ್ ಬೀಳ್ದಾರಾಗೆ ಅದನ್ನ ಇಟ್ಕೊಂಡ್ರೆ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ, ಈ ನೀರ್ ಬಿದ್ರೆ ಏನಾಗ್ತದೆ, ತೇವಾಂಶ ಹೆಚ್ಚಾಗ್ಬಿಟ್ಟು ಈ ತಿಂಡಿಗಳು ಮುಗ್ಗಲು ಬರ್ತದೆ. ಈ ಮುಗ್ಗಲು ಬಂದ್ರೆ ಈ ಬೂಸ್ಟ್ ಬೆಳೀತದೆ ಅದರೊಳಗೆ. ಈ ಬೂಸ್ಟ್ ಇಂದ ಏನಾಗುತ್ತೆ, ಈ ಅಫ್ಲಾಟಾಕ್ಸಿನ್ ಅನ್ನೋ ಒಂದು ವಿಷ ಈ ಬೂಸ್ಟ್ ಜೊತೆಗೆ ಅದು ಆಹಾರ ಜೊತೆಗೆ ಸೇರ್ಕೊಂತದೆ. ಈ ತರ ಮುಗ್ಗಲು ಬೆಳೆದಿರೋಂತ ತಿಂಡಿನ ನೀವೇನ ಎತ್ತುಗಳಿಗೆ ಹಾಕಿದ್ರೆ ಅದು ಅಜೀರ್ಣ ಆಗಂತ ಚಾನ್ಸಸ್ ಜಾಸ್ತಿ. ಬೈ ಚಾನ್ಸ್ ಏನ ಜಾಸ್ತಿ ಮುಗ್ಗಲು ಬಂದಿದ್ದು ಆತರ ಆಹಾರನೇ ಕಂಟಿನ್ಯೂಸ್ ನೀವು ಏನನ್ನ ಎತ್ತುಗಳು ಕೊಟ್ಬಿಟ್ರೆ ಅದಕ್ಕೆ ನರಗಳ ತೊಂದರೆನೂ ಬರುವಂತ ಚಾನ್ಸಸ್ ಜಾಸ್ತಿ. ಆದ್ರಿಂದ ನೀವು ಈ ತಿಂಡಿಗಳನ್ನ ಇಡೋದಕ್ಕೆ ಸೂಕ್ತವಾದ ಜಾಗನ ಹುಡ್ಕೊಳ್ಳೋದು ಬಹಳ ಒಳ್ಳೇದು. ಇದ್ರ ಜೊತೆಗೆ ಕೆಲವು ಹಳ್ಳಿಗಳಲ್ಲಿ ನೋಡಿದೀನಿ ನೋಡಿ, ಸಣ್ಣ ಕೆರೆ ಅಥವಾ ಕುಂಟೆ ಇರುತ್ತೆ, ಅಲ್ಲೇನಾಗ್ತದೆ ಅಲ್ಲೇ ಪಾತ್ರೆ ತೊಳಿತಾ ಇರ್ತಾರೆ, ಅಲ್ಲೇ ಬಟ್ಟೆ ತೊಳಿತಾ ಇರ್ತಾರೆ, ಅಲ್ಲೇ ಎತ್ತುಗಳನ್ನೂ ತೊಳಿತಾರೆ, ಮತ್ತೆ ನೀರು ಅಲ್ಲೇ ಕುಡಿಸ್ತಾರೆ. ಈ ತರ ಏನಾಗ್ತದೆ, ಈ ನಿಂತ ಹಳೆ ನೀರನ್ನ ಏನಾದ್ರು ಕುಡಿಸಿದ್ರೆ ಏನಾಗುತ್ತೆ, ಎತ್ತುಗಳಿಗೆ ಈ ಶ್ವಾಸಕೋಶದ ಸೋಂಕಾಗಂತ ಚಾನ್ಸಸ್ ಜಾಸ್ತಿ. ಅವು ನೆಗಡಿ ಬರ್ಬೋದು, ಮೂಗಲ್ ಗೊಣ್ಣೆ ಸೂಸ್ಕೊಂಡಿರ್ಬೋದು, ಅಥವಾ ಕೆಮ್ಮು ಬರ್ಬೋದು, ಈ ತರ ಬೇರೆ ಬೇರೆ ಕಾಯಿಲೆಗಳು. ಕೆಲವು ಸತಿ ನೋಡಿ, ಮೂಗುನು ಕೂಡ ಈ ತರ ಜಾಗದಲ್ಲಿ ನಿಂತ ನೀರು ಕುಡಿಸಿದಾಗ ಮೂಗುನ್ ಬರುವಂತ ಚಾನ್ಸಸ್ ಜಾಸ್ತಿ. ಅದ್ರ ಜೊತೆಗೆ ಈ ಬಟ್ಟೆ ತೊಳೆದು ಅಥವಾ ಈ ಸೋಪ್ ನೀರಿಗೆ ಹೆಚ್ಚಾಗಿರೋಂತ ನೀರಿನಲ್ಲಿ ಏನ ದನ ತೊಳೆದ್ರೆ ಅವು ಕಜ್ಜಿ ಬರುವಂತ ಚಾನ್ಸಸ್ ಜಾಸ್ತಿ. ಅಂದ್ರೆ ಇವೆಲ್ಲವನ್ನು ರೈತರು ಸ್ವಲ್ಪ ಗಮನದಲ್ಲಿ ಇಟ್ಕೊಬೇಕಾಗ್ತದೆ. ಇನ್ನ ಮೇವಿನ ಬಗ್ಗೆ ಬಂದ್ರೆ ನೋಡಿ, ಈ ಒಣಹುಲ್ಲಿನ ಮೆದೆ ಹಾಕಿರ್ತಾರೆ ರೈತರು, ಅಲ್ವಾ. ಈ ನೆಲದಿಂದ ಸ್ವಲ್ಪ ಮೇಲೆ ಎತ್ತರದಲ್ಲಿರುವಂತೆ ಈ ಮೆದೆನ ಹಾಕೊಂಡ್ರೆ ಒಳ್ಳೇದು. ಇಲ್ಲಿದ್ರೆ ಏನಾಗ್ತದೆ, ಈ ಹುಲ್ಲು ಬೇಗ ನೀರಿನ ತೇವಾಂಶ ಎಳ್ಕೊಂಡ್ಬಿಟ್ಟು ಕೊಳ್ತೋಗ್ತದೆ ಬೇನೆ. ನೋಡಿ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಬಾಲದ ಓತಿ, ಈ ಎತ್ತುಗಳಿಗೆ ಬಾಲದ ಓತಿ ಅಂತ ಬರ್ತದೆ ಕಾಯಿಲೆ. ಇದು ಯಾಕೆ ಬರ್ತದೆ ಅನ್ನೋದು ಎಷ್ಟೋ ಜನ ಯೋಚನೆ ಮಾಡಿರಲ್ಲ. ಈ ಕೊಳ್ತೋಗಿರೋ ಹುಲ್ಲು ಹಾಕೋದ್ರಿಂದ ಏನಾಗ್ತದೆ, ಆ ಕೊಳತ ಹುಲ್ಲಲ್ಲಿ ಈ ಬೂಸ್ಟ್ ಏನ್ ಫಂಗಸ್ ಅಂತ ಬೆಳೆದಿರ್ತದೆ, ಅದರಿಂದ ಒಂದು ವಿಷ ವಸ್ತು ಬರ್ತದೆ. ಆ ವಿಷ ವಸ್ತು ಈ ಯಾವಾಗ ನೀವು ಹುಲ್ಲನ್ನ ಎತ್ತುಗಳು ಹಾಕಿದಾಗ ಅದ್ರ ರಕ್ತದ ಮೂಲಕ ಬಾಲದ ಹತ್ರ ಹೋಗ್ಬಿಟ್ಟು ಈ ಓತಿ ಬರೋದಕ್ಕೆ ಅದು ಒಂದು ಕಾರಣ ಆಗಿರ್ತದೆ, ಯಾವ್ದು ಈ ಕೊಳತ ಹುಲ್ಲು ಹಾಕೋದ್ರಿಂದ. ಇದ್ರ ಜೊತೆಗೆ ನೀವು ಹುಲ್ಲು ಹಾಕ್ತಿರಲ್ಲ, ಈ ಘಾಟು ತನ್ನ ಮುಂದೆ ಹಾಕಿರ್ತಿರಲ್ಲ, ಎಷ್ಟೋ ಜನ ಆಗ್ತದೆ ಎಷ್ಟು ದಿನ ಆದ್ರೂ ಅದನ್ನ ಕ್ಲೀನೇ ಮಾಡಿರಲ್ಲ. ಮುಂದ್ಗಡೆ ಇರ್ತದ ಹುಲ್ಲು ಮೇಲೆ ಹಾಕ್ತಾನೆ ಇರ್ತಾರೆ. ಅದು ಹುಲ್ಲು ಎಷ್ಟು ದಿನ ಇರುತ್ತೋ ಅದಿರ್ತದೆ, ಉಳಿದಿದ್ದ ಧೂಳು ಅದರಲ್ಲೇ ಇರ್ತದೆ. ಈ ಎಷ್ಟೋ ಜನ ಆಸ್ಪತ್ರೆ ಹೊಡ್ಕೊಂಡ್ಬಿಡ್ತಾರೆ, ಸರ್ ನಮ್ಮ ಎತ್ತುಗಳು ರಾತ್ರಿ ಮಾತ್ರ ಕೆಮ್ಮುತ್ತೆ ಸರ್, ಬೆಳಗ್ಗೆ ಹೊತ್ತು ಏನಿರಲ್ಲ ಅಂತಾರೆ. ಯಾಕಂತ ಹೇಳಿದ್ರೆ ಅವರ ಹಳೆ ಹುಲ್ಲುಗಳನ್ನ ಹಾಕಿರ್ತಾರಲ್ಲ, ಅದು ಧೂಳೆಲ್ಲ ಅಲ್ಲೇ ಕುತ್ಕೊಂಡಿರ್ತದೆ. ಆ ಧೂಳು ಏನಾಗುತ್ತೆ, ಎತ್ತುಗಳು ಬೇರೆ ಮೇಲೆ ತಿನ್ಬೇಕಾದ್ರೆ ಆ ಘಾಟನ್ನ ಕುಡಿದು ಇದು ಒಂದು ಕಾರಣ ಇರ್ತದೆ. ನೋಡಿ, ಕೊಟ್ಟಿಗೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದೊಂದು ಅಂಶಗಳನ್ನು ರೈತರು ಗಮನದಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಒಣಹುಲ್ ಜೊತೆಗೆ ನೀವೇನ್ ಮಾಡಬಹುದು, ಫಾರಂ ಹುಲ್ಲು ಹಾಕೋಬಹುದು, ಅಥವಾ ಈ ತೆವರಿ ಮೇಲೆ ಬೆಳೆಯುವಂತ ಹಸು ಹುಲ್ಲನ್ನ ಹಾಕೊಬಹುದು, ಅಥವಾ ಈ ಜೋಳದ ಕಡ್ಡಿ, ಮಕ್ಕಳ ಜೋಳ ಇರ್ಬೋದು ಅಥವಾ ಹಲ್ ಜೋಳ ಇರ್ಬೋದು, ಈ ತರ ಏನ್ ರೈತರು ಬೆಳ್ಕೊಂಡಿದ್ರೆ ಅದರ ಹಸಿ ಕಡ್ಡಿನ ಬೇಕಾದ್ರೆ ಹಾಕೋಬಹುದು, ಅಥವಾ ಒಣಗಿನ ಕಡ್ಡಿನ ಶೇಖರಣೆ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕೊಬಹುದು ರೈತರು ಈ ಮೇವನಗೋಸ್ಕರ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಈ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿದ್ರೆ, ಈ ಕಾಯಿಲೆ ಬಂದು ಚಿಕಿತ್ಸೆಗೆ ಕಷ್ಟಪಡೋದಕ್ಕಿಂತ ಬರದಂತೆ ಮುನ್ನೆಚ್ಚರಿಕೆ ವಹಿಸೋದೆ ಲೇಸು ಅಂತ. ಈ ಕಾಯಿಲೆ ಬರದಂತೆ ಅಂತ ನಾ ಹೇಳಿದ್ರೆ ಇಲ್ಲಿ ಬಹಳ ಮುಖ್ಯ ಕೊಟ್ಟಿಗೆ. ಕೊಟ್ಟಿಗೆ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಇಲ್ಲಿ ಕಾಯಿಲೆ ಬರದರ ತಡೆಗಟ್ಟ. ಹೇಗೆ ಅಂತ ಹೇಳಿದ್ರೆ ನೋಡಿ, ಕೊಟ್ಟಿಗೆ ಮತ್ತೆ ಈ ಸುತ್ತಲಿನ ಪರಿಸರ ಸ್ವಚ್ಛವಾಗಿ ಹಿಡಿದಿದ್ರೆ ಎತ್ತುಗಳಿಗೆ ಜಂತುಗಳು ಕಾಟ ಶುರು ಆಗ್ತದೆ. ಜಂತುಗಳು ಯಾವ್ದು, ಒಳ ಜಂತುಗಳು ಇರ್ಬೋದು ಅಥವಾ ಹೊರ ಜಂತುಗಳು ಇರ್ಬೋದು. ಈ ಒಳ ಜಂತುಗಳು ನಿಮ್ ಕಣ್ಣಿಗೆ ಕಾಣಲ್ಲ, ಅದು ಹೊಟ್ಟೆಯಲ್ಲಿ ಕರಳಲ್ಲಿ ಇರ್ತದೆ, ರಕ್ತ ಹೀರಿ ಏನಾಗ್ತದೆ, ಎತ್ತುಗಳು ವೀಕ್ ಆಗ್ತಾ ಇರ್ತದೆ. ನೀವೇನಿಸ್ತೀರಾ, ಓ ಏನ್ ಮೇವ್ ಕೊಟ್ಟರು ದನ ಮಾತ್ರ ವೀಕ್ ಆಗ್ತಾ ಇದಲ್ಲಪ್ಪ ಏನಿದೆ ಅಂದ್ಬಿಟ್ಟು ಕೆಲಸತಿ ನೀವು ಯೋಚನೆ ಮಾಡುವಂತ ಪರಿಸ್ಥಿತಿ ಬರ್ತದೆ. ಈ ಜಂತುಗಳು ಬರೋದಕ್ಕೂ ನೆಲನೇ ಮುಖ್ಯ ಕಾರಣ. ನೆಲದಲ್ಲಿ ಕಾಯಿಲೆ ಏನನ್ನ, ಆ ಜಂತುಗಳ ಮೊಟ್ಟೆಗಳು ಏನನ್ನ ಇದ್ರೆ ಆ ಮೇವಿನ ಜೊತೆಗೆ ಅದು ಹೊಟ್ಟೆ ಒಳಗೆ ಹೋದಾಗ ಮಾತ್ರ ಒಂದರಿಂದ ಒಂದಕ್ಕೆ ಹರಡ್ಕೊಳಕ್ಕೆ ಕೊಟ್ಟಿಗೆ ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ಈ ಒಳ ಜಂತುಗಳನ್ನ ಬಿಟ್ರೆ ಇನ್ನು ಹೊರ ಜಂತುಗಳು ಯಾವ್ದಾದಿದೆ ನಿಮ್ಗೆ ಗೊತ್ತ ಎಲ್ಲ. ಹೊರ ಜಂತುಗಳು ಯಾವ್ದು ಇರ್ತದೆ, ಸಾಧಾರಣವಾಗಿ ಉಣ್ಣೆ ಇರ್ಬೋದು, ಹೇನಿರ್ಬೋದು, ಅಥವಾ ಚಿಗಟೆ ಅಂತಾರಲ್ಲ ಅದಿರ್ಬೋದು, ಅಥವಾ ಸೊಳ್ಳೆ ಕಾಟಗಳು, ಮಾಮೂಲಿ ಸೊಳ್ಳೆಗಳು ಕಚ್ಚಿ ವೀಕ್ ಆಗ್ತಾ ಇರ್ತದೆ. ಇವೆಲ್ಲವೂ ಹೊರ ಜಂತುಗಳು. ಸಾಮಾನ್ಯವಾಗಿ ನೋಡಿ, ಹಳ್ಳಿಗಳಲ್ಲಿ ಏನಾಗ್ತಂದ್ರೆ ಯಾವನೋ ಒಬ್ಬ ಎತ್ತು ಹೊಡ್ಕೊಂಡ್ಬಂದಿದೆ ಅಂದ್ರೆ ಅದ್ಮೇಲೆ ಒಂದೋ ಎರಡೋ ಉಣ್ಣೆಗಳು ಇರ್ತದೆ. ಈ ಉಣ್ಣೆಗಳಿದ್ದಾಗ ಏನ್ ಮಾಡ್ತಾರೆ, ಒಂದು ಅದನ್ನ ನೋಡಿದ ತಕ್ಷಣ ಇವನು ಕಿತ್ ಬಿಸಾಕ್ತಾನೆ, ಅದನ್ನಲ್ಲೇ ಪಕ್ಕದಲ್ಲೆಲ್ಲ ಬಿಸಾಕ್ತಾನೆ, ಹಿಂದ್ಗಡೆ ಎಲ್ಲ ಬಿಸಾಕ್ತಾನೆ. ಇಲ್ಲ ಅಂತ ಹೇಳಿದ್ರೆ ಬಿಡ ಒಂದೋ ಎರಡೋ ಇದೆ ಏನ್ ಮಾಡ್ತದೆ ತೊಂದರೆ ಇಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಸಾಧಾರಣವಾಗಿ ನೀವೆಲ್ಲ ಮಾಡೋದು ಹೀಗೆ. ಇಲ್ಲಿ ಏನ್ ತೊಂದರೆ ಆಗ್ತಂದ್ರೆ, ಎರಡು ಓಟನ್ ಸಣ್ಣ ಏನ ಆ ಎತ್ತು ಕಚ್ಕೊಂಡಿದೆ ಅಂದ್ರೆ ಬೆಳಗ್ಗೆ ಸಾಯಂಕಾಲ ತನಕ ರಕ್ತ ಕುಡಿತಾ ಇರ್ತದೆ. ಅದು ಕುಡಿದ್ಬಿಟ್ಟು ಏನಾಗ್ತದೆ, ದಪ್ಪಕ್ಕೆ ಊದ್ಕೊಳತ್ತೆ. ಊದ ತಕ್ಷಣ ಏನಾಗ್ತದೆ, ರಕ್ತ ಹೊಟ್ಟೆ ತುಂಬಿದ ತಕ್ಷಣ ಅದರದ್ದು ಕೆಳಗೆ ನೆಲ ಮೇಲೆ ಬೀಳ್ತದೆ. ಒಂದ್ಸತಿ ಕೊಟ್ಟಿಗೆಲ್ಲ ಅದು ಕೆಳಗೆ ಬಿತ್ತು ಅಂತ ಹೇಳಿದ್ರೆ ಅದು ಒಂದ್ ಸಲಕ್ಕೆ 200-500 ಮೊಟ್ಟೆ ಇರ್ತದೆ. ಅದು ಒಂದ್ಸಲಕ್ಕೆ, ಅದು ಒಂದ್ ವಾರಕ್ಕಲ್ಲ ಅಥವಾ ಎಷ್ಟೋ ತಿಂಗಳಿಗಲ್ಲ, ಒಂದ್ಸತಿಗೆ 200-500 ಮೊಟ್ಟೆ ಇಡಿದ್ರೆ ನೋಡಿ, ಒಂದು 15-20 ದಿನ ಆಗೋಷ್ಟರಲ್ಲಿ ನಿಮ್ ಕೊಟ್ಟಿಗೆ ತುಂಬಾ ಬರೀ ಓಟಣುಗಳಾಗ್ತದೆ. ಆವಾಗ ಏನಾಗ್ತದೆ, ಓಟಣುಗಳು ಜಾಸ್ತಿ ಆದಾಗ ಅವು ರಕ್ತ ಕುಡಿದು ದನಗಳಲ್ಲಿ ರಕ್ತಹೀನತೆ ಶುರು ಆಗ್ತದೆ, ಮೊದಲನೇ ಪ್ರಾಬ್ಲಮ್. ಎರಡನೇ ತೊಂದರೆ ಏನಾಗ್ತದೆ, ನರಗಳ ದೌರ್ಬಲ್ಯ ಶುರು ಆಗ್ತದೆ. ನರಗಳ ದೌರ್ಬಲ್ಯ ಅಂದ್ರೆ ಈ ಓಟ ಉಣ್ಣೆಗಳೇನಿರ್ತದೆ, ಆ ರಕ್ತ ಕುಡಿದಾಗ ಒಂದು ವಿಷ ವಸ್ತುಗಳನ್ನ ರಕ್ತಕ್ಕೆ ಬಿಡ್ತದೆ. ಆ ವಿಷ ಏನಾಗ್ತದೆ, ನರಗಳಿಗೆಲ್ಲ ಹೋಗಿ ಕಚ್ಕೊಂಡಾಗ ನರಗಳ ವೀಕ್ನೆಸ್ ಬರ್ತದೆ. ಮತ್ತೆ ಈ ರಕ್ತ ಪಿಂಜರಿ ಅನ್ನೋ ಕಾಯಿಲೆ ನಿಮ್ಗೆ ಗೊತ್ತಿರಬಹುದು, ಕಾಫಿ ಡಿಕಾಕ್ಷನ್ ತರ ಕಪ್ಪು ಹುಚ್ಚ ಹೋಯ್ತದೆ ಜನ ಜ್ವರ ಬಂದ್ಬಿಟ್ಟಾಗ. ಈ ರಕ್ತ ಪಿಂಜರಿ ಕಾಯಿಲೆನ ಹರಡೋದು ಈ ಓಟೂಣಿಂದನೇ. ಆದ್ರಿಂದ ರೈತರು ಈ ಓಟೂಣ ಬಗ್ಗೆ ಬಹಳ ಗಮನ ಕೊಡ್ಬೇಕಂತದ್ದು ಅವಶ್ಯಕ ಇರ್ತದೆ. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ, ಈ ಕೊಟ್ಟಿಗೆ ನಿರ್ಮಾಣಕ್ಕೆ ಯಾವುದೇ ವಿಧಾನ ಶಾಶ್ವತ ಅಲ್ಲ. ಅದು ಈ ಪ್ರದೇಶ, ಹವಾಗುಣ ಮತ್ತೆ ರೈತರ ಆರ್ಥಿಕ ಅನುಕೂಲಕ್ಕೆ ಅನುಗುಣವಾಗಿ ಕಟ್ಕೊಳ್ಬಹುದು. ಈ ಎತ್ತುಗಳ ಸಾಕಾಣಿಕೆಯಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗ್ತದೆ, ಅದರಲ್ಲೂ ಕೊಟ್ಟಿಗೆ ಬಗ್ಗೆ. ಯಾಕಂತ ಹೇಳಿದ್ರೆ ಎಲ್ಲಾ ಕಾಯಿಲೆಗಳಿಗೂ ಅಂದ್ರೆ ಈ ಸೋಂಕುಗಳಿಗೂ ಮೂಲ ಈ ಕೊಟ್ಟಿಗೆನೇ ಆಗಿದೆ. ನಿಮ್ಮ ಮುಖ್ಯ ಬಂಡವಾಳ ಇರೋದು ಎತ್ತುಗಳಲ್ಲಿ. ಈ ಎತ್ತುಗಳನ್ನ ಚೆನ್ನಾಗಿ ಕಾಪಾಡಿಕೊಂಡು ಲಾಭ ಮಾಡಬೇಕಂದ್ರೆ ಅದಕ್ಕೆ ಒಳ್ಳೆ ವಾತಾವರಣ ಮತ್ತೆ ಸೌಲಭ್ಯನ ಕಲ್ಪಿಸಬೇಕಾಗ್ತದೆ. ಒಳ್ಳೇದು ಡಾಕ್ಟರ್ ಜನಾರ್ದನ್ ಅವರ, ಇದುವರೆಗೂ ಬಹಳ ಸೊಗಸಾಗಿ ಎತ್ತುಗಳ ಸಾಕಾಣಿಕೆಗೆ ಮುನ್ನ ಬೇಕಾದ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾಹಿತಿ ನೀಡಿದ್ರಿ, ತುಂಬಾ ಅನುಕೂಲ ಆಯ್ತು. ನಮಸ್ಕಾರ. ಧನ್ಯವಾದಗಳು. ಎತ್ತುಗಳಿಂದ ಬೇಸಾಯ, ನೆಲದ ಸಂಸ್ಕೃತಿಯ ತಳಪಾಯ, ಎತ್ತುಗಳಾಗಿವೆ ರೈತನ ಬಾಳಿಗೆ ಅಭಯ.